ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜಾನಪದ ಸಂಗೀತ. ಪಾಂಡುರಂಗ್ ಗೌಡ ಹಾಗೂ ಸಂಗಡಿಗರಿಂದ ಹಾಲಕ್ಕಿ ಸಂಪ್ರದಾಯದ ಹಾಡುಗಳು. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಇಂದಿನ ಕಾರ್ಯಕ್ರಮ ಸ್ವಾಮಿಗೆ ನಾಮೇ ಶರಣು ಶರಣಂಬೇಲು ಅಮೃತ ಬಳಗೆ ಕೂ ಸ್ವಾಮಿಗೆ ನಾಮೇ ಶರಣು ಶರಣಂಬೇಲು ಸಮಗೆ ನಾಮೇ ಶರಣು ಶರಣು ಶರಣಂಬೇಲು ಮೇ ಸರಣು ಸರಣಂಬೇಳು ಅವಳಗೆ ಉಲಿ ಪಗೆ ಮೇ ಶರಣು ಶರಣಂಬೇಳು ಸರಣು ಸರಣೋ ಮೇ ಸರಣು ಸರಣೇಳು ಮಾಡಿ ನಮೇ ಚರಣು ಸರಣೇಳು ಸರಣು ಸರಣಂಬೇಳು ಕನ್ನಡಮ ಬೋಲೆ ಸುರಗೆ ನಮೇ ಚರಣು ಸರಣಂಬೇಳು ತಗ ನಮೇ ಸರಣು ಸರಣಂಬೇಳು ಕೋಟಿ ಒಂದು ಕೇರು ತಗ ನಮೇ ಚರಣು ಸರಣಂಬೇಳು ಸರಣು ಸರಣಂಬೇಳು ಕೋಟಿ ಒಂದು ಕೇರು ತಗ ನಮೇ ಶರಣು ಸರಣಂಬೇಳು ಗುಂಜಿಯ ಲೇಸುವ ರಾಜಿನ ಅಮೆ ಚರಣು ಮಗಳೇ ಸಾರಣೋ ಸಾರಣಂಬೇಲೋ ಹರಿ ಮ್ಯಾನ ಮಜೂತ ಮಗಿನ ಮೇ ಸಾರಣೋ ಸಾರಣಂಬೇಲೋ ತಿಗಲ ನಮೇ ಸಾರಣೋ ಸಾರಣಂಬೇಲೋ ಮೂತು ಗೋ ತಿಗಲ ನಮೇ ಸಾರಣೋ ಸಾರಣಂಬೇಲೋ ಮೂರು ಕೋಟಿ ದಾರಿ ನಮೆ ಚರಣು ಸರಣಂಬೆಲು ಇದುವರೆಗೆ ಅಮದಳ್ಳಿ ಸಾಣೆಮಕ್ಕಿಯ ಶ್ರೀ ಪಾಂಡುರಂಗ ಪಾಂಡುರಂಗ ಗೌಡ ಮತ್ತು ಸಂಗಡಿಗರಿಂದ ಹಾಲಕ್ಕಿ ಸಂಪ್ರದಾಯದ ಪದಗಳು ಕೇಳಿದಿರಿ. ಇದಾಗಿತ್ತು ಇಂದಿನ ಜನಪದ ಸಂಗೀತ.